ಹೊಸಯುಗದಲ್ಲಿದೆ ಬಿದಿರಕ್ಕದ ಧಮನಿ, ಹೊಸಯುಗದಲ್ಲಿ ಹೊಸ ಜಗದಿ ಚೈತನ್ಯಕ್ಕೆ ಬಂದು ವೇದಾಲಯನ ತರಿಸುತ್ತ ಜನಪದವ ಒಂದೆಂದು ಶಗಗಲಿ ಹೃದಯಗಳು ಒಂದೇ ಒಂದಾಗಿ ನುಮು ನುಮು ನುಮು ದೊರೆಯುತ್ತಲಿದೆ ಬಿದಿರಕ್ಕದ ಧಮನಿ, ಹೊಸಯುಗದಿ ಹೊಸ ಜಗದಿ ಚೈತನ್ಯಕ್ಕೆ ಬಂದು ಬಿಸಿ ಬೆವರದು ಬಸಿಯು ತಲಿದೆ ಕೆಂಗುಲಿನಯ ಮುಂದೆ ಹುಟ್ಟಿದ ಹಿರಿ ತಂಡದ ಭುಜ ಬಲದವ ಕಮ್ಮಾರ ಹುಮ್ಮತ್ತಿನಿಂದು ತಿರಳೆಯುತ್ತ ಮುಂದಿನ ಅಡಿಗಲ್ಲಿನ ಮೇಲೆ ಹಿಂದೆ ತಿಳಿಸಿದ ಬಲಂಗೈ ಸುಗಳಂತೆ ಧುಮು ಧುಮು ಧುಮು ದುಡಿಯು ತಲಿದೆ ಬಿಸಿರಕ್ಕದ ಗಮನಿ, ಹೊಸ ಯುಗದಿ ಹೊಸ ಜಗದಿ ಚೈತನ್ಯಕ್ಕೆ ಬಂದು ಭೇದಾದಯನ ಕರಿಸುತ್ತ ಜನ ಪದವ ಒಂದೆಂದು ಜಗದಲ್ಲಿ ಹೃದಯಗಳು ಒಂದೇ ಒಂದಾಗಿ ಧುಮು ಧುಮು ಧುಮು ದುಡಿಯು ತಲಿದೆ ಬಿಸಿರಕ್ಕದ ಗಮನಿ, ಚಕ್ರದ ಲೋಗೆದಲ್ಲಿಂದರೆಗಳ ನಡುವುರುಳಿ ಇಳಿ ನೆಲದಲ್ಲಿ ಕನಲಿಗೆಯಲ್ಲಿ ಮೊರೆಯುತ ಹೊರ ಹೊರಳಿ ಭೋಗಲೆಯುತ ಕಂದರಗಳ ಕಲ್ಲೆರೆಯನ್ನು ಸಿಗಿದೊಗೆಯು ಕಟ್ಟುದ್ದವ ತುಂಬಿಕುವ ಜಲಪಾದ ರೀತಿ ಗಮನಿ, ಹೊಸ ಯುಗದಿ ಹೊಸ ಜಗದಿ ಚೈತನ್ಯಕ್ಕೆ ಬಂದು ಭೇದಾದಯನ ಕರಿಸುತ್ತ ಜನಪದ ಶತದಲ್ಲಿ ಹೃದಯಗಳು ಒಂದೇ ಒಂದಾಗಿ ಧುಮು ಧುಮು ಧುಮು ದುಡಿಯುತ್ತಲಿ ತಪ್ಪಿಸಿದ ಗಮನಿ, ಹುತ್ತಲು ಹಬ್ಬುತ್ತಿನ ಸ್ವಾತಂತ್ರ್ಯದ ಬಯಕೆ ಪ್ರತಿನಾಳದ ಹನಿ ಹನಿಯಲು ತಾನೆ ತಾನಾಗಿ ಅಜ್ಜನ ನೆತ್ತಾಲದ ಮರದಿ ಕೊಳಗೆಯ ಿತ್ತೀಚೆಗೆ ಬರಬಲ ಸುಮನಿಸಿ ಧುಮು ಧುಮು ಧುಮು ದುಡಿಯು ತಲಿದೆ ಬಿಸಿರಕ್ಕದ ಧಮನಿ, ಹೊಸ ಯುಗದಿ ಹೊಸ ಜಗದಿ ಚೈತನ್ಯಕ್ಕೆ ಬಂದು ವೇದಾದಯನ ಕರಿಸುತ್ತ ಜನಪದವ ಶತದಲ್ಲಿ ಹೃದಯಗಳು ಒಂದೇ ಒಂದಾಗಿ ಧುಮು ಧುಮು ಧುಮು ದುಡಿಯು ತಲಿದೆ ಬಿಸಿರಕ್ಕದ ಧಮನಿ, ಬಿಸಿರಕ್ಕದ ಧಮನಿ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರ ಮುಂದಾಳತ್ವದಲ್ಲಿ ಆತ್ಮನಿರ್ಭರ್ ಭಾರತ್ ಕಟ್ಟುವಲ್ಲಿ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಸಬ್ ಕಾ ವಿಶ್ವಾಸ್ ಸಬ್ ಕಾ ಪ್ರಯಾಸ್ ಧ್ಯೇಯದೊಂದಿಗೆ ಮುನ್ನಡೆಯಲಾಗುತ್ತಿದೆ. ಈ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರದ ವಿವಿಧ ಯೋಜನೆಗಳ ಆಧಾರಿತ ವಿಶೇಷ ರಸಪ್ರಶ್ನೆ ಕಾರ್ಯಕ್ರಮ ಸಬ್ ಕಾ ವಿಕಾಸ್ ಮಹಾಕ್ವಿಜ್ ವರ್ಷಪೂರ್ತಿ 52 ವಾರಗಳು ನಡೆಯಲಿದೆ. ಕ್ವಿಜ್ನ ವಿಷಯ ಪ್ರಧಾನಮಂತ್ರಿ ಆವಾಸ್ ಯೋಜನೆ, ಜಲಜೀವನ್ ಮಿಷನ್, ಜನಧನ್ ಯೋಜನೆ, ಪ್ರಧಾನಮಂತ್ರಿ ಕಿಸಾನ್, ಉಜ್ವಲ್ ಯೋಜನೆ, ಹೀಗೆ ವಿವಿಧ ಯೋಜನೆಗಳನ್ನು ಕುರಿತದ್ದಾಗಿರುತ್ತದೆ. ಭಾಗವಹಿಸಲು ಆಸಕ್ತಿ ಇರುವವರು ಕ್ವಿಜ್ ಡಾಟ್ ಮೈಗೌ ಡಾಟ್ ಇನ್ಗೆ ಲಾಗಿನ್ ಆಗಿ ಅಲ್ಲಿ

ಹಣ್ಣುಗಳ ರಾಜನೇ ಅಂತಾನೆ ಕರೀತಾರೆ ಮಾವಿನ ಹಣ್ಣನ್ನು. ಮತ್ತೆ ಈ ಮಾವು ಅಂದ್ರೆ ಅಕ್ಟೋಬರ್ ತಿಂಗಳಿಂದ ನಾವು ಫೆಬ್ರವರಿ ತಿಂಗಳವರೆಗೂ ಈ ಮಾವಿನ ನಿರ್ವಹಣೆ ಮಾಡದೇ ಇದ್ರೆ ತುಂಬಾ ಲಾಸ್ ಆಗ್ತದೆ. ಅಂದ್ರೆ ಶೇಕಡಾವಾರು 70-80% ಲಾಸ್ ಆಗ್ತದೆ. ಇದು ಕೀಟ ಮತ್ತು ರೋಗಗಳ ಎರಡು ಇದರಿಂದ ಸರಿಸುಮಾರು 70-80% ಲಾಸ್ ಆಗುವ ಸಾಧ್ಯತೆ ಇರ್ತದೆ. ಈ ಮಾವಿನಲ್ಲಿ ಸಾಮಾನ್ಯವಾಗಿ ಬರ್ತಕ್ಕಂಥದ್ದು ಕೀಟಗಳು ಮತ್ತು ರೋಗಗಳು. ಈ ಕೀಟಗಳ ವಿಷಯಕ್ಕೆ ಬಂದಾಗ ನಿಮಗೆ ಈ ಜಿಗಿಹುಳ ಮುಖ್ಯವಾಗಿ ಕಂಡು ಬರ್ತಕ್ಕಂಥದ್ದು. ಅದರ ನಂತರ ಬರ್ತಕ್ಕಂಥದ್ದು ಹಣ್ಣಿನ ನೊಣ. ಹಣ್ಣಿನ ನೊಣ ಈ ಎರಡು ಕೀಟಗಳಿಂದಾನೇ ಸರಿಸುಮಾರು 60-70% ಬೆಳೆ ನಷ್ಟ ಆಗ್ತದೆ. ನಿರ್ವಹಣೆ ಮಾಡಬೇಕು. ರೋಗಗಳಲ್ಲಿ ಅತಿ ಮುಖ್ಯವಾಗಿ ಬರ್ತಕ್ಕಂಥದ ರೋಗಗಳಂದ್ರೆ ಬೂದಿ ರೋಗ ಒಂದು, ಮತ್ತೆ ಚಿಬ್ಬು ರೋಗ, ಇದನ್ನ ನಾವು ಆಂಥ್ರಾಗ್ನೋಸ್ ಅಂತ ಕರಿತೀವಿ, ಮತ್ತೆ ಇನ್ಫ್ಲೋರೆಸೆನ್ಸ್ ಬ್ಲೈಟ್ ಅಥವಾ ಫ್ಲೋರಲ್ ಬ್ಲೈಟ್ ಅಂತ ನಾವು ಸಾಮಾನ್ಯವಾಗಿ ಕರಿತೀವಿ. ಈ ಮೂರು ರೋಗಗಳಿಗೆ ಸಾಮಾನ್ಯವಾಗಿ ಈ ಮಾವಿನಲ್ಲಿ ಬರ್ತಕ್ಕಂಥ ರೋಗಗಳು. ಈಗ ಮುಖ್ಯವಾಗಿ ತಾವು ಜಿಗಿ ಹುಳು ಅಂತ ಹೇಳಿದ್ರಿ, ಹೌದು, ಇದು ಹೆಚ್ಚಾಗಿ ಯಾವಾಗ ಕಾಣಿಸ್ಕೊಳ್ಳುತ್ತೆ? ಈ ಜಿಗಿ ಹುಳ ಸಾಮಾನ್ಯವಾಗಿ ಸರ್ ವರ್ಷ ಪೂರ್ತಿ ಇರ್ತದೆ, ಆದ್ರೆ ಈ ಹೂ ಬರೋ ಹಂತದಲ್ಲಿ ಅತಿ ತೀವ್ರತೆ ಇದರಲ್ಲಿ ಕಾಣಿಸ್ತಕ್ಕಂಥದ್ದು. ಅದರಲ್ಲೂ ನಿಮ್ಗೆ ಅಕ್ಟೋಬರ್ ಇಂದ ಹಿಡಿದು ಫೆಬ್ರವರಿ ತಿಂಗಳವರೆಗೂ ಇದರ ತೀವ್ರತೆ ಜಾಸ್ತಿ. ಅಂದ್ರೆ ಸಾಮಾನ್ಯವಾಗಿ ಮಾವಿನಲ್ಲಿ 4 ತಿಂಗಳವರೆಗೂ ಹೂ ಬರ್ತಲೇ ಇರುತ್ತೆ. ಹೂ ಬರ್ತಾನೆ ಇರ್ತದೆ ಅಂದ್ರೆ, ಹೌದು ಹೌದು ಸರ್. ನೀವು ಈ ರಾಮನಗರ ಜಿಲ್ಲೆಯಲ್ಲಿ ತಗೊಂಡ್ರೆ ನಿಮ್ಗೆ ಅಕ್ಟೋಬರ್ ಇಂದ ಕೊನೆಯಿಂದ ಹಿಡಿದು ಡಿಸೆಂಬರ್ ಕೊನೆಯವರೆಗೆ ಎಂಡ್ ಆಗ್ತದೆ, ಹೂ ಬರ್ತಾನೆ ಇರ್ತದೆ. ಬಟ್ ನೀವು ಈ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಗಳು ಬಂದಾಗ ನಿಮ್ಗೆ ಡಿಸೆಂಬರ್ ಇಂದ ಜನವರಿ ಕೊನೆ ಅಥವಾ ಫೆಬ್ರವರಿ ಮೊದಲನೇ ವೀಕ್ ವರೆಗೂ ಹೂ ಬರ್ತಾನೆ ಇರ್ತದೆ. ಸೊ ಅದರಿಂದ ನಾನು ಈ 2-3 ತಿಂಗಳಲ್ಲಿ ಅತಿ ಅಂದ್ರೆ ಜರೂರು ಕ್ರಮಗಳನ್ನು ಕೈಗೊಂಡು ಇದರ ನಿರ್ವಹಣೆ ಮಾಡಬೇಕು, ಮಾವಿನಲ್ಲಿ ನಿರ್ವಹಣೆ ಮಾಡಬೇಕಾಗುತ್ತದೆ. ಅಂದ್ರೆ ಸಾಧಾರಣವಾಗಿ ನಾವು ಈ ಹಣ್ಣನ್ನು ನೋಡಿದಾಗ ಏಪ್ರಿಲಿಂದ ಪ್ರಾರಂಭವಾಗಿದ್ದು ಜುಲೈ ಮಧ್ಯದವರೆಗೂ ನಮಗೆ ಮಾವಿನ ಹಣ್ಣುಗಳು ಸಿಗ್ತಾ ಇರ್ತವೆ, ಬರ್ತಾ ಇರ್ತವೆ. ಅದನ್ನು ನೋಡಿದಾಗ ಈ ಹೂ ಬಿಡೋದು ಕೂಡ ಅಷ್ಟೇ ವೈವಿಧ್ಯಮಯವಾಗಿರುತ್ತೆ. ಹೌದೌದು, ತಾವೇಳ್ದಾಗಿ ಅಕ್ಟೋಬರ್ ಕೊನೆಯಿಂದ ಹಿಡಿದು ಫೆಬ್ರವರಿವರೆಗೂ ಹೂ ಬರ್ತಾರೆ, ಹೂ ಬರ್ತಾನೆ. ಆದ್ರಿಂದ ನಮಗೆ ಸ್ವಲ್ಪ ತಳಿಗಳ ಮೇಲೆ ಇದು ಡಿಪೆಂಡ್ ಆಗಿರ್ತದೆ, ಮತ್ತೆ ಟೆಂಪರೇಚರ್ ವೆದರ್ ಮೇಲೇನು ಡಿಪೆಂಡ್ ಆಗಿರ್ತದೆ. ಅದರಿಂದ ಈ ಜಿಗಿ ಹುಳನ್ನ ನಾವು ನಿರ್ವಹಣೆ ಮಾಡಲೇಬೇಕಾಗ್ತದೆ. ಈ ಜಿಗಿ ಹುಳ ಬಂದಾಗ ಹೂವಿನ ದೇಟುಗಳಲ್ಲಿ ಮತ್ತೆ ಹೂಗಳಿಂದ ರಸ ಇರೋದ್ರಿಂದ ಈ ಹೂಗಳೆಲ್ಲ ಬಾಡಿಬಿಟ್ಟು ಉದುರೋಗ್ಬಿಡ್ತದೆ. ಈ ಹೂವಿನ ಹಂತದಲ್ಲಿ ಎಲ್ಲ ಬಾಡಿ ಉದುರೋಗ್ಬಿಟ್ರೆ ಅದರ ತೀವ್ರತೆ ಜಾಸ್ತಿ ಆಗ್ತದೆ, ಅಂದ್ರೆ ನಷ್ಟದ ತೀವ್ರತೆ ಜಾಸ್ತಿ ಇರ್ತದೆ, ಪ್ರಮಾಣ ಇರ್ತದೆ. ಅದರಿಂದ ಈ ಜಿಗಿ ಹುಳನ್ನ ನಾವು ತುಂಬಾ ಪ್ರಮುಖವಾಗಿ ಕೆಲವೊಂದು ಕ್ರಮ ಅನುಸರಿಸಲೇಬೇಕಾಗತ್ತೆ. ಡಿಸೆಂಬರ್ ಎಸ್ಪೆಷಲಿ ಜನವರಿ ತಿಂಗಳಲ್ಲಿ ಅತಿ ಹೆಚ್ಚಾಗಿರೋದ್ರಿಂದ, ಮತ್ತೆ ಇದು ಒಂದು ಸಕ್ಕರೆ ಅಂಶ ಸರ್, ಈ ಹೂವಿನಿಂದ ಮತ್ತೆ ಈ ರಸ ಇರೋದ್ರಿಂದ ಸಕ್ಕರೆ ಅಂಶನ ಹೊರ ಹಾಕುತ್ತೆ. ಸಕ್ಕರೆ ಅಂಶ ಹೊರಗ ಹಾಕಿದಾಗ ಈ ಕಪ್ಪು ಶಿಲೀಂಧ್ರ ಬೆಳೀತಾ ಇದೆ ಎಲೆ ಮತ್ತೆ ಹೂವು ಮೇಲೆ, ಅದನ್ನ ನಾವು ಶೂಟಿಂಗ್ ಮೋಲ್ಡ್ ಅಂತ ಹೇಳ್ತೀವಿ. ಅದರಿಂದನೂ ಅಷ್ಟೇ ಈ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ಅಂತ ಹೇಳ್ತೀವಿ ಮಾವಿನಲ್ಲಿ, ಅದು ಕುಂಠಿತಗೊಂಡು ಈ ಗಿಡ ಎಲ್ಲ ವೀಕ್ ಆಗ್ತದೆ, ಅದರಿಂದನೂ ನಷ್ಟ ಆಗ್ತದೆ. ಪ್ಲಸ್ ಹೂವು ಎಲ್ಲ ಬಾಡ್ಬಿಟ್ಟು ಉದುರೋದ್ರಿಂದ ರೈತರಿಗೆ ತೀವ್ರ ನಷ್ಟ ಆಗ್ತದೆ. ಸೊ ಇದರಿಂದ ನಾವು ಜಿಗಿಹುಳು ಅನ್ನ ನಿಯಂತ್ರಣ ಮಾಡಲೇಬೇಕಾಗತ್ತೆ. ಇದಕ್ಕೆ ಹಲವಾರು ಕೆಮಿಕಲ್ ಇದಾವೆ, ಅಂದ್ರೆ ನಾವು ಏನಂತ ಹೇಳ್ತೀವಿ, ನಾವು ಅಂತರ್ವ್ಯಾಪಿ ಕೀಟನಾಶಕಗಳಂತ. ಅದರಲ್ಲಿ ಮುಖ್ಯವಾಗಿ ಇಮ್ಡಾಕ್ಲೋರ್ಪಿಡ್ ಅಂತ ಬರುತ್ತೆ, ಇದನ್ನ 0.5 ml/L ಹಾಕಿ ಸಿಂಪಡಣೆ ಮಾಡಿಕೊಂಡು ಇದನ್ನ ನಿರ್ವಹಣೆ ಮಾಡಬಹುದು. ಇಮ್ಡಾಕ್ಲೋರ್ಪಿಡ್ ಅಥವಾ ಲ್ಯಾಮ್ಡಾ ಸಹಾಲೆತ್ರಿನ್ ಅಂತ ಬರುತ್ತದೆ, ಇದನ್ನು ಅಷ್ಟೇ 0.5 ml ಪ್ರತಿ ಲೀಟರ್ ನೀರಿಗೆ ಹಾಕೊಂಡು ಸಿಂಪಡಣೆ ಮಾಡಿಕೊಂಡು ಈ ಜಿಗಿ ಹುಳನ್ನ ನಿಯಂತ್ರಿಸಬಹುದು. ಮುಖ್ಯವಾಗಿ ಈ ರೈತರು ಇತ್ತೀಚಿನ ದಿನಗಳಲ್ಲಿ ಹೈ ಡೆನ್ಸಿಟಿ ಪ್ಲಾಂಟಿಂಗ್ ಹೋಗ್ತಿದ್ದಾರೆ, ಅಂದ್ರೆ ಆತರ ಇದ್ದಾಗ ಈ ಮರಗಳಲ್ಲಿ ಅನ್ಪ್ರೊಡಕ್ಟಿವ್ ಬ್ರಾಂಚಸ್ ಅನ್ನ ನೀವು ರೈತರು ಸಾಮಾನ್ಯವಾಗಿ ಜೂನ್ ಜುಲೈಯಲ್ಲಿ ತೆಗೆದ್ರೆ ಇದರ ತೀವ್ರತೆ ನಾವು ಕಡಿಮೆ ಮಾಡ್ಕೋಬಹುದು. ಅಂದ್ರೆ ಹೆಚ್ಚು ರೆಂಬೆಗಳು ದಟ್ಟವಾಗಿದ್ರೆ ಜಾಸ್ತಿ ಬರುತ್ತೆ ಅಂತ ಬರ್ತದೆ. ಈ ರೆಂಬೆಗಳನ್ನ ನಾವು ರೈತರು ಸಾಮಾನ್ಯವಾಗಿ ಈ ಅಕ್ಟೋಬರ್ ನವೆಂಬರ್ ತಿಂಗಳಲ್ಲಿ ತೆಗಿಬಾರದು. ಇದನ್ನು ಯಾವುದೇ ಕಾರಣಕ್ಕೂ ಈ ರೆಂಬೆಗಳನ್ನ ಜೂನ್ ಜುಲೈ ತಿಂಗಳಲ್ಲಿ ಮಾತ್ರ ತೆಗಿಬೇಕಾಗುತ್ತೆ. ಆತರ ತೆಗಿಯಕ್ ಹೋಗ್ಬಾರ್ದು. ಏನು ಜುಲೈಗೆ ಮಾವಿನ ಒಂದು

ಡೆಲ್ಟಾ ಮಿತ್ರಿನ್ ಅಂತ ಬರ್ತದೆ. ಈ ಕೀಟನಾಶಕವನ್ನು ಬೆರೆಸ್ಬಿಟ್ಟು ಈ ಪೇಂಟ್ ಹೊಡೆಯುವ ಬ್ರಷ್ ಇಂದ ಇದು ಒಂದೂವರೆ ಅಡಿ ಬುಡದಿಂದ ಮೇಲ್ಗಡೆ ರೆಂಬೆಗಳ ಮೇಲೆ ಬಳದ್ರೆ ಈ ಮೇಲ್ ಫಿಮೇಲ್ ಅಂತ ಹೇಳ್ತೀವಲ್ಲ, ಹೆಣ್ಣು ಮತ್ತು ಎರಡನ್ನು ಸಾಯಿಸಬಹುದು. ಈ ಲಿಂಗಾಕರ್ಷಕ ಆದ್ರೆ ಬರೀ ಗಂಡುಗಳನ್ನು ಆಕರ್ಷಣೆ ಮಾಡಿ ನಾವು ಕೊಲ್ಬಹುದು. ಈ ತರ ಮಾಡೋದ್ರಿಂದ ಹೆಣ್ಣು ಗಂಡು ಎರಡನ್ನು ಸಾಯಿಸಬಹುದು ಬೊಡ್ಡು ಉಪಚಾರ ಮಾಡಿದಾಗ. ಬೆಲ್ಲಕ್ಕೆ ಅವಾಗ ಆಕರ್ಷಿತ ಆಗ್ತದೆ, ಅದರಲ್ಲಿ ಹೆಣ್ಣು ಗಂಡು ಎರಡು ಆಕರ್ಷ ಆಗ್ತದೆ ಬೆಳ್ಳ ಪಾಕ ಇರೋದ್ರಿಂದ. ಈ ಮೋಹಕ ಬಲೆ ಆದ್ರೆ ಬರೀ ಗಂಡು ಮಾತ್ರ ಬರ್ತಕ್ಕಂಥದ್ದು. ಮತ್ತೆ ಈ ಕೆಮಿಕಲ್ ಇಂದ ಔಷಧಿಯಿಂದ ನೀವು ಕಾಯಿ ಬಲಿಯೋ ಸ್ಟೇಜ್ ನಲ್ಲಿ ನಾವು ಔಷಧಿ ರೆಕಮೆಂಡ್ ಮಾಡ್ತೀವಿ. ಇದು ಡೆಲ್ಟಾ ಮೆಥ್ರಿನ್ ಅಂತ ಹೇಳ್ತೀವಿ, 1 ml ಪ್ರತಿ ಲೀಟರ್ ನೀರಿಗೆ. ಅದಕ್ಕೆ ಒಂದು 2-3 gram ಬೆಲ್ಲ ಬೆರೆಸ್ಕೊಂಡು ರೈತರು ಉಪಚಾರ ಮಾಡೋದಾದ್ರೆ ಇನ್ನೂ ಚೆನ್ನಾಗಿ ಕಂಟ್ರೋಲ್ ಬರ್ತದೆ. ಸಿಂಪರಣೆ ಮಾಡಬಹುದು ದೋರ್ಗಾಯಿ ಬಂದಾಗ ಸಿಂಪರಣೆ ಮಾಡ್ಕೋಬೇಕು. ಮತ್ತೆ ಇದನ್ನು ಅಷ್ಟೇ, ಈ ಹಣ್ಣಿನ ನೋಣ ತುಂಬಾ ರೈತರಿಗೆ ಲಾಸ್ ಮಾಡ್ತದೆ, ಮತ್ತೆ ಎಕ್ಸ್ಪೋರ್ಟ್ ಮಾಡಕ್ಕೂ ನಮ್ಗೆ ವ್ಯಾಪಾರಸ್ಥರಿಗೂ ತುಂಬಾ ಲಾಸ್ ಆಗ್ತದೆ, ತೊಂದರೆ ಆಗ್ತಕ್ಕಂಥದ್ದು. ಹಣ್ಣಿನ ನೊಣನ ನಾವು ಕಂಟ್ರೋಲ್ ಮಾಡೋದು ತುಂಬಾ ಮುಖ್ಯ. ಅಂದ್ರೆ ಇವೆರಡು ಮುಖ್ಯವಾದ ಕೀಟಗಳು. ಇನ್ನ ಈ ಬೂದಿ ರೋಗದ ಬಗ್ಗೆ ಕೇಳ್ತಾ ಇರ್ತೀವಿ ನಾವು ಚಳಿಗಾಲದಲ್ಲಿ. ಹೌದು, ಇದು ಹೇಗೆ ಪ್ರಾರಂಭ ಆಗುತ್ತೆ ಅಂತ? ಈ ಮಾವಿನಲ್ಲಿ ಬೂದಿ ರೋಗ, ಚಿಬ್ಬು ರೋಗ, ಮತ್ತೆ ನಾನು ಈಗಾಗಲೇ ತಿಳಿಸಿದಂಗೆ ಫ್ಲೋರಲ್ ಬ್ಲೈಟ್ ಅಂದ್ರೆ ಅಥವಾ ಇನ್ಫ್ಲೋರೆಸೆನ್ಸ್ ಬ್ಲೈಟ್, ಈ ಮೂರು ರೋಗಗಳು ಅತಿ ಹೆಚ್ಚಾಗಿ ಬರ್ತಕ್ಕಂಥದ್ದು. ಮತ್ತೆ ಇದು ನವೆಂಬರ್ ಇಂದ ಹಿಡಿದು ಫೆಬ್ರವರಿ ತಿಂಗಳವರೆಗೂ ಬೂದಿ ರೋಗ ಹೆಚ್ಚಿಗೆ ಬರ್ತಕ್ಕಂಥದ್ದು. ಅಂದ್ರೆ ಈ ಹಗಲಿನಲ್ಲಿ ಸನ್ಲೈಟ್ ಅಂದ್ರೆ ನಾವು ಬೆಳಕು ಉಷ್ಣಾಂಶ ಇದ್ದು ಹೆಚ್ಚಿಗಿದ್ದು, ರಾತ್ರಿ ವೇಳೆ ಉಷ್ಣಾಂಶ ತುಂಬಾ ಕಮ್ಮಿ ಡ್ರಾಪ್ ಆಗೋದು, ಅಂದ್ರೆ ತುಂಬಾ ಕೋಲ್ಡ್ ಇದು ಡ್ರಾಪ್ ಆಗೋದು 10-15 degree centigrade ಇದ್ದಾಗ ಇದು ತೀವ್ರತೆ ಜಾಸ್ತಿ ಆಗ್ತದ್ದು ಬೂದಿ ರೋಗ. ಈ ಬೂದಿ ರೋಗ ಮಾವಿನ ಎಲ್ಲಾ ತಳಿಗಳಿಗೂ ಸಾಮಾನ್ಯವಾಗಿ ಬಂದೇ ಬರ್ತದೆ. ಸೊ ಈ ಬೂದಿ ರೋಗ ಬಂದಾಗ ಈ ಗೊಂಚಲಲ್ಲೆಲ್ಲ ಬೂದಿ ಕಲ್ಲರು ಇದ್ದು ಅಥವಾ ಹಳದಿ ಅಥವಾ ಬೂದಿ ಕಲ್ಲರು ಇದ್ದು ಪುಡಿ ತರ ಎಲ್ಲ ಎಲೆ ಮೇಲೆನೂ ಇರ್ತದೆ, ಎಲ್ಲ ಫ್ಲವರ್ ಡ್ರಾಪ್ ಆಗಿಬಿಟ್ಟು ಕಾಯಿ ಕಚ್ಚೋದೇ ಇಲ್ಲ. ಅದರಿಂದ ಈ ಬೂದಿ ರೋಗ ನಿರ್ವಹಣೆ ಅತಿ ಮುಖ್ಯ ಈ ತಿಂಗಳುಗಳಲ್ಲಿ, ಅಂದ್ರೆ ನವೆಂಬರ್ ಇಂದ ಫೆಬ್ರವರಿ ತಿಂಗಳಲ್ಲಿ ಅತಿ ಮುಖ್ಯ. ಏನು ನಿರ್ವಹಣಾ ಕ್ರಮ ಕೈಗೊಳ್ಳಬಹುದು ಅಂತೇಳಿ? ಇದರಲ್ಲಿ ಬೂದಿ ರೋಗಕ್ಕೆ ನಾವು ಫಂಗಲ್ ಪ್ಯಾಥೋಜನ್ ಇಂದ ಬರೆಯೋದು, ಅಂದ್ರೆ ಶಿಲೀಂಧ್ರದಿಂದ ಬರ್ತಕ್ಕಂಥ ರೋಗ. ಸೊ ಈ ಶಿಲೀಂಧ್ರ ನಾಶಕಗಳನ್ನು ಉಪಯೋಗಿಸಿಕೊಂಡು ಇದನ್ನು ಮಾಡ್ಕೋಬಹುದು. ಎಕ್ಸಾಂಪಲ್ ಅಂದ್ರೆ ನಿಮ್ಗೆ ಪ್ರೋಪಿನೇಬ್ ಅಂತ ಬರ್ತದೆ, ಆಂಟ್ರಾಕಾಲ್ ಅಂತ ಹೇಳ್ಬಿಟ್ಟು, ಇದನ್ನು 1 gram 1 liter ನೀರಿಗೆ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆ ಮಾಡ್ಕೋಬಹುದು. ಅಥವಾ ಡೈಫಿನ್ ಕೋನಜಲ್ ಅಂತ ಬರ್ತದೆ, ಅದನ್ನ ನೀವು 1/2 ml ಪ್ರತಿ ಲೀಟರ್ ನೀರಿಗೆ ಹಾಕೊಂಡು ಸಿಂಪರಣೆ ಮಾಡಿಕೊಂಡು ಈ ಬೂದಿ ರೋಗನ ಹೂ ಬರುವ ಹಂತದಲ್ಲಿ ನಿವಾರಣೆ ಮಾಡ್ಕೋಬಹುದು. ಇದು ಬಹಳ ಮುಖ್ಯ, ಬಹಳ ಮುಖ್ಯ. ಈಗ ಒಂದ್ ವೇಳೆ ನಾವು ಜಿಗಿ ಹುಳು ಮತ್ತು ಬೂದಿ ರೋಗ ಎರಡಕ್ಕೂ ನಿಯಂತ್ರಣ ಮಾಡಬೇಕು ಅಂದ್ರೆ ಎರಡು ಮಿಶ್ರ ಮಾಡ್ಕೊಂಡು ಸಿಂಪರಣೆ ಮಾಡಬಹುದು. ಇದು ಯಾವಾಗ ಮಾಡಬಹುದು ಅಂದ್ರೆ ಕೀಟನಾಶಕಗಳು ಮತ್ತು ಶಿಲೀಂಧ್ರ ನಾಶಕಗಳು ಮಿಶ್ರಣ ಮಾಡುವಾಗ ಒಂದು ಅಂತರ್ವ್ಯಾಪಿ ಇರಬೇಕು, ಒಂದು ಕಾಂಟ್ಯಾಕ್ಟ್ ಅಂತ ಹೇಳಿದ್ರೆ ಸ್ಪರ್ಶ ಇದಿರಬೇಕು. ಇವಾಗ ಕೀಟನಾಶಕಗಳು ಏನಾದರೂ ನೀವು ಅಂತರ್ವ್ಯಾಪಿ ಮಾಡ್ತಿದ್ರೆ ಈ ಫಂಜಿಸೈಡ್ ಶಿಲೀಂಧ್ರ ನಾಶಕ ಕಾಂಟ್ಯಾಕ್ಟ್ ಇರಬೇಕು, ಸ್ಪರ್ಶ ಶಿಲೀಂಧ್ರ ನಾಶಕ ಇರಬೇಕು. ಅಥವಾ ವೈಸ್ ವರ್ಸ, ಈ ಕೀಟನಾಶಕ ಏನಾದರೂ ನೀವು ಕಾಂಟ್ಯಾಕ್ಟ್ ಅಂತ ಸ್ಪರ್ಶ ಕೀಟನಾಶಕ ಮಾಡಿದ್ರೆ ಈ ಶಿಲೀಂಧ್ರ ನಾಶಕ ಸಿಸ್ಟಮಿಕ್ ಮಾಡಬಹುದು. ಈಗ ಸ್ಪರ್ಶ ಶಿಲೀಂಧ್ರ ನಾಶಕ ಅಂದ್ರೆ ಗಂಧಕ ಬಳಸ್ಕೋಬಹುದ ನಾವು, ಸಲ್ಫರ್ ಮಾಡ್ಕೋಬಹುದು, ಅದು ಸ್ವಲ್ಪ ಮಟ್ಟಿಗೆ ಬರ್ತದೆ. ತೀವ್ರತೆ ಜಾಸ್ತಿ ಇದ್ರೆ ಬೂದಿ ರೋಗ ಸಲ್ಫರ್ ಇಂದ ಕಂಟ್ರೋಲ್ ಆಗೋದು ಕಷ್ಟ ಆಗುತ್ತೆ. ಕಾರ್ಬನ್ಡೈಜಿಮ್ ಬಳಸ್ಕೋಬಹುದು, ಕಾರ್ಬನ್ಡೈಜಿಮ್ 1 gram ಪ್ರತಿ ಲೀಟರ್ ನೀರಿಗೆ ಹಾಕೊಂಡು ಅದರನ್ನು ಮಾಡಬಹುದು. ಇನ್ನೊಂದು ತಾವು ತಿಳಿಸಿದ್ದು ಚಿಬ್ಬು ರೋಗ ಅಂತ, ಚಿಬ್ಬು ರೋಗ ಇದು ಯಾವಾಗ ಕಾಣಿಸ್ಕೊಡುತ್ತೆ ಅಂತ? ಚಿಬ್ಬು ರೋಗನು ಅಷ್ಟೇ, ಹೂ ಬರುವ ಹಂತದಲ್ಲಿ ಯಥೇಚ್ಛವಾಗಿ ಬರ್ತದೆ. ಅದರಲ್ಲೂ ನಿಮ್ಗೆ ರಾಮನಗರ ಜಿಲ್ಲೆಯಲ್ಲಿ ಹೂ ಮೊದಲೇ ಬರೋದ್ರಿಂದ ಈ ಅಕ್ಟೋಬರ್ ನವೆಂಬರ್ ತಿಂಗಳಲ್ಲೇ ಬರೋದ್ರಿಂದ ಈ ಸೈಕ್ಲೋನ್ ಎಫೆಕ್ಟ್ ಅಂತ ಹೇಳಿ ಚಂಡಮಾರುತ ವಾಯುಭಾರ ಇದು ಕುಸಿದ ಆಗಿ ತುಂತುರು ಹನಿ ಬಂದಾಗ ಈ ಡ್ರಿಸ್ಲಿಂಗ್ ಬಂದಾಗ ಚಿಬ್ಬು ರೋಗ ಅತಿ ಹೆಚ್ಚಾಗಿ ಬಂದು ಹೂಗೆ ಬರುತ್ತೆ, ಹೂಗೆ ಬಂದು ಎಂಟೈರ್ ಕ್ರಾಪ್ ಒಂಥರ ವಾಶ್ ಔಟ್ ಆಗ್ತದೆ, ರೈತರಿಗೆ ಏನು ಸಿಗೋಲ್ಲ. ಒಂದು ಇದು ಮಾಡಿದ್ರೆ ಈ ಚಿಬ್ಬು ರೋಗ ತೀವ್ರತೆ ತುಂಬಾ ಈ ಪೌಡ್ರಿ ಮೇಲೆ ಬೂದಿ ರೋಗದಕ್ಕಿಂತ ಚಿಬ್ಬು ರೋಗ ತೀವ್ರವಾಗಿ ಬರ್ತದೆ. ಈ ಹನಿ ಬಿದ್ದಾಗ ನಿಮ್ಗೆ ಹೂ ಬಂದ್ ಬರೋ ಸಮಯದಲ್ಲಿ ಚಿಬ್ಬು ರೋಗ ತೀವ್ರತೆ ಅತಿ ಹೆಚ್ಚಾಗಿರ್ತಕ್ಕಂಥದ್ದು. ಈ ಚಿಬ್ಬು ರೋಗವನ್ನ ಸಾಮಾನ್ಯವಾಗಿ ಯಾವ ರೀತಿ ರೈತರು ಕಂಡುಹಿಡಿಯಬಹುದು ಅಂದ್ರೆ ಈ ಇನ್ಫ್ಲೋರೆಸೆನ್ಸ್ ಅಂತ ಹೇಳ್ತೀವಿ, ಹೂವಿನ ಗೊಂಚಲಲ್ಲಿ ಈ ಕಪ್ಪು ಚುಕ್ಕೆಗಳು ಇರ್ತವೆ, ಮತ್ತೆ ಕಾಯಿ ಏನಾದ್ರೂ ಈ ಗೋಲಿ ಆಕಾರದಷ್ಟು ಅಥವಾ ನಿಮ್ಗೆ ಈ ಹರಳಷ್ಟು ಇದ್ದಾಗ ಆಗ ಈ ಕೈ ಮೇಲೆಲ್ಲ ಕಪ್ಪು ಕಪ್ಪು ಮಚ್ಚೆ ಇರ್ತದೆ. ಇದು ಇದ್ದಾಗ ಚಿಬ್ಬು ರೋಗ ಇದು ಅಂತ ಹೇಳ್ಬಿಟ್ಟು ಎಲ್ಲ ಉದುರ ಹೋಗ್ತವೆ ಚಿಬ್ಬು ರೋಗ ಬಂದ್ರೆ. ಇದನ್ನ ನಾವು ಶಿಲೀಂಧ್ರ ನಾಶಕಗಳು ಉಪಯೋಗಿಸ್ಕೊಂಡು ರೈತರು ಇದನ್ನ ನಿವಾರಣೆ ಮಾಡ್ಕೊಂಡ್ರೆ. ಈಗ ಒಂದು ಹವಾಮಾನ ಮುನ್ಸೂಚನೆ ಇರುತ್ತೆ ಚಂಡಮಾರುತ ಬರುತ್ತೆ ಅಂತ, ಅವಾಗ ಮುಂಚಿತವಾಗಿ ಸಿಂಪಡಣೆ ಪ್ರಿವೆಂಟಿವ್ ಮೆಜರ್ಸ್ ಅಂತ ಹೇಳ್ತೀವಿ. ಈ ತರ ಪ್ರಿವೆಂಟಿವ್ ಮೆಜರ್ಸ್ ತಗೊಂಡು ರೈತರು ನಿರ್ವಹಣೆ ಮಾಡ್ಕೋಬೇಕಾಗ್ತದೆ. ಏನು ಇದರಲ್ಲಿ ಮುಖ್ಯವಾಗಿ ಥಯೋಫಿನೆಟ್ ಮೀಥೈಲ್ ಅಂತ ಬರ್ತದೆ, ಥಯೋಫಿನೆಟ್ ಮೀಥೈಲ್ ಅಂತ ಹೇಳ್ಬಿಟ್ಟು ಇದು 1.5 ಗ್ರಾಂ ಪ್ರತಿ ಲೀಟರ್ ಹಾಕೊಂಡು ಸಿಂಪಡಣೆ ಮಾಡ್ಕೊಂಡು ಇದು ಮಾಡ್ಕೋಬಹುದು. ಅಥವಾ ಇದರಲ್ಲಿ ಈವನ್ ಡೈಫಿನ್ಕೋನಸೋಲ್ ಅಂತ ಹೇಳ್ಬಿಟ್ಟು ಸ್ಕೋರ್ ಶಿಲೀಂಧ್ರ ನಾಶಕಗಳನ್ನ ಅದನ್ನು ನಾವು 0.5 ಮಿಲಿ ಪ್ರತಿ ಲೀಟರ್ ನೀರಿಗೆ ಹಾಕೊಂಡು ಸಿಂಪಡಣೆ ಮಾಡ್ಕೊಂಡು ಈ ಚಿಬ್ಬು ರೋಗವನ್ನ ರೈತರು ನಿರ್ವಹಣೆ ಮಾಡ್ಕೋಬಹುದು. ಮತ್ತೆ ಇದು ಬಹಳ ಮುಖ್ಯವಾದಂತಹ ರೋಗ ಅಂತ ಹೇಳ್ಬಹುದು. ಹೌದೌದು, ಚಿಬ್ಬು ರೋಗ, ಚಿಬ್ಬು ರೋಗ ಅಂದ್ರೆ ಇಡೀ ಬೆಳೆನೆ ಹೋಗೋ ಸಾಧ್ಯತೆ ಇರುತ್ತೆ. ಸಾಧ್ಯತೆ ಅಂದ್ರೆ ಹೂಗಳೇನೆ ಒಂದು ರೀತಿ ಎಲ್ಲ ತಮ್ಮ ಶಕ್ತಿ ಕಳ್ಕೊಂಡು ಒಣಗೋದಾಗಬಹುದು, ಒಣಗೋಗ್ಬಿಟ್ಟು ಎಲ್ಲ ಕಾಯಿ ಏನಾದ್ರೂ ಕಚ್ಚಿದ್ರು ಬಿದ್ದೋಗೋ ಸಾಧ್ಯತೆ ಇರ್ತದೆ ಅತಿ ಹೆಚ್ಚಾಗಿರ್ತಕ್ಕಂಥದ್ದು. ಇನ್ನೊಂದು ತಾವು ತಿಳಿಸಿದ್ದು ಹೂವಿನ ಅಂಗಮಾರಿ ರೋಗ ಅಂತ. ಹೌದು, ಇದು ಫ್ಲೋರಲ್ ಬ್ಲೈಟ್ ಅಂತ, ಬ್ಲೈಟ್ ಅಂತ ಹೇಳ್ಬಿಟ್ಟು. ಇದು ಯಾವಾಗ? ಇದು ಅಷ್ಟೇ ಇತ್ತೀಚಿನ ದಿನಗಳಲ್ಲಿ, ಅಂದ್ರೆ ರೈತರು ಇದನ್ನ ಮಾವನ್ನ ಆಧುನಿಕ ಬೇಸಾಯ ಪದ್ಧತಿಗಳು ಉಪಯೋಗಿಸ್ಕೊಂಡು ಕಲ್ಟಿವೇಟ್ ಮಾಡ್ತಾ ಇರೋದ್ರಿಂದ, ಮತ್ತೆ ಈ ಹವಾಮಾನ ವೈಪರೀತ್ಯದಿಂದ ಈ ಇತ್ತೀಚಿನ ದಿನಗಳಲ್ಲಿ ಇದು ಬರ್ತಕ್ಕಂಥದ್ದು. ಸೊ ಈ ಥಯೋಫಿನೆಟ್ ಮೀಥೈಲ್ ರೋಕೋ ಅಂತ ಹೇಳ್ತೀವಲ್ಲ ನಾವು, ಅದನ್ನ ನಾವು ಈ ಚಿಬ್ಬು ರೋಗಕ್ಕೆ ಏನು ಬಳಸಿರ್ತೀವೋ ಅದೇ ಸ್ವಲ್ಪ ಮಟ್ಟಿಗೆ ಬರ್ತದೆ, ಇದು ಕಂಟ್ರೋಲ್ ಆಗ್ತದೆ. ಇದನ್ನ ರೈತರು ತೀವ್ರವಾಗಿ ಏನು ಈ ಬೂದಿ ರೋಗ ಮತ್ತೆ ಚಿಬ್ಬು ರೋಗಕ್ಕೆ ನೋಡಿದಾಗ ಇದನ್ನ ತೀವ್ರ ರೋಗ ಅಂತ ಏನು ಪರಿಗಣಿಸ ಅವಶ್ಯಕತೆ ಇರೋದಿಲ್ಲ. ಇದೊಂದು ಮುಖ್ಯವಾದ ಅಂಶ ಅಂಶ. ಮತ್ತೆ ಈ ಮ್ಯಾಂಗೋ ಸ್ಪೆಷಲ್ ಅಂತ ಒಂದು ಸಿಂಪಡಣೆ ಮಾಡಬೇಕು ಅಂತ ನಾವು ಕೇಳ್ತಾ ಇರ್ತೀವಿ ಹೂವಿನ ಒಂದು ಹಂತದಲ್ಲಿ, ಇದರ ಒಂದು ಸಿಂಪಡಣೆ ಮಹತ್ವದ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಇದು ಮ್ಯಾಂಗೋ ಸ್ಪೆಷಲ್ ಅನ್ನೋದು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಹಾರ್ಟಿಕಲ್ಚರ್ ರಿಸರ್ಚ್ ಅಂತ ಹೆಸರುಘಟ್ಟದಲ್ಲಿ ಒಂದು ಸಂಶೋಧನಾ ಸಂಸ್ಥೆ ಇದೆ, ಅದು ಬಿಡುಗಡೆ ಮಾಡಿರ್ತಕ್ಕಂತ ಒಂದು ಇದು. ಇದರಲ್ಲಿ ಏನಂದ್ರೆ ಮುಖ್ಯವಾಗಿ ಲಘು ಪೋಷಕಾಂಶಗಳು ಇರ್ತಕ್ಕಂಥ, ಲಘು ಪೋಷಕಾಂಶಗಳ ಮಿಶ್ರಣ ಇದು, ಮಿಶ್ರಣ. ಅದರಲ್ಲೂ ನಿಮ್ಗೆ ಕಾಪರ್, ಜಿಂಕ್, ಐರನ್, ಬೋರಾನ್, ಈ ಮ್ಯಾಂಗನೀಸ್, ಮೆಗ್ನೀಷಿಯಂ ಇರ್ತಕ್ಕಂಥ ಲಘು ಪೋಷಕಾಂಶಗಳು. ಇದು ಮಾವು ಸ್ಪೆಷಲ್ ಅಂತಾನೆ ಅವರು ಬಿಡುಗಡೆ ಮಾಡಿರ್ತಕ್ಕಂಥದ್ದು. ಇದನ್ನ ಹೂ ಬಿಡುವ ಮುಂಚೆ, ಅಂದ್ರೆ 1 ತಿಂಗಳ ಮುಂಚೆಯನ್ನ ಇದು 5 ಗ್ರಾಂ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಅದರ ಜೊತೆಗೆ ಒಂದು ನಿಂಬೆಹಣ್ಣು ಹುಳಿನೂ ಆಗ್ಬೇಕು. ಸರಿಸುಮಾರು ರೈತರಿಗೆ ಅರ್ಥ ಆಗುವ ಇದರಲ್ಲಿ ಹೇಳ್ಬೇಕಂದ್ರೆ 20 ಲೀಟರ್ ನೀರಿಗೆ 100 ಗ್ರಾಂ ಮ್ಯಾಂಗೋ ಸ್ಪೆಷಲ್, 1 ನಿಂಬೆಹಣ್ಣು ಹುಳಿ, ಒಂದು ನಿಂಬೆಹಣ್ಣು ಹುಳಿ, ಅದರ ಜೊತೆಗೆ ಒಂದು ಶಾಂಪು ಪ್ಯಾಕೆಟ್ ಬೆರೆಸ್ಕೊಂಡು, ಅಂದ್ರೆ ಪ್ರತಿ 20 ಲೀಟರ್ಗೆ 100 ಗ್ರಾಮ್ ಮ್ಯಾಂಗೋ ಸ್ಪೆಷಲ್, 1 ನಿಂಬೆಹಣ್ಣು ಹುಳಿ, 1 ಪ್ಯಾಕೆಟ್ ಶಾಂಪು ಬೆರೆಸ್ಕೊಂಡು ಸಿಂಪಡಣೆ ಮಾಡಬೇಕಾಗತ್ತೆ. ಈ ರೀತಿ ಸಿಂಪಡಣೆ ಮಾಡೋದ್ರಿಂದ ಈ ಬೋರಾನ್ ಕಂಟೆಂಟ್ ಇರೋದ್ರಿಂದ ಈ ಪಾಲಿನೇಷನ್ ಅಂತ ಹೇಳ್ತೀವಿ, ಪರಾಗಸ್ಪರ್ಶ ಆಗಿ ಚೆನ್ನಾಗಿ ಕಾಯಿ ಕಚ್ಚತಕ್ಕಂಥದ್ದು. ಮತ್ತೆ ಈ ಕಾಯಿ ಕಚ್ಚಿದ ನಂತರನು 2 ಸಿಂಪಡಣೆ ಕೊಡಬೇಕಾಗತ್ತೆ. 2 ಸಿಂಪಡಣೆ ಅದು 15-20 ದಿನಗಳ ಅಂತರದಲ್ಲಿ ಕೊಟ್ರೆ, 2 ಸಿಂಪಡಣೆ ಕೊಟ್ರೆ ಕಾಯಿಗೆ ತುಂಬಾ ಕ್ವಾಲಿಟಿ ಬರ್ತದೆ, ಮತ್ತೆ ಕಾಯಿ ಬೆಳವಣಿಗೆ ತುಂಬಾ ಉತ್ತಮವಾಗಿರ್ತದೆ ಈ ಲಘು ಪೋಷಕಾಂಶ ಇರೋದ್ರಿಂದ. ಅಂದ್ರೆ ಒಂದು ಜೋಳದ ಕಾಳು ಗಾತ್ರ ಮತ್ತೆ 1-6 ವಾರಗಳ ನಂತರ ಈ ಫ್ಲವರಿಂಗ್ ಆದ್ಮೇಲೆ, ಫ್ರೂಟ್ ಸೆಟ್ ಆದ್ಮೇಲೆ 6 ವಾರಗಳ ನಂತರ ಇನ್ನೊಂದು ಸಿಂಪಡಣೆ ಕೊಟ್ರೆ ಇದು ತುಂಬಾ ಕಾಯಿ ಕ್ವಾಲಿಟಿ ಬರ್ತದೆ. ಅಂದ್ರೆ ಅವಾಗ ಒಂದು ಗೋಲಿ ಗಾತ್ರಕ್ಕೆ ಬಂದಿರುತ್ತ ಕಾಯಿ? ಗೋಲಿಗಿಂತ ಇನ್ನು ಸ್ವಲ್ಪ ದೊಡ್ಡದಾಗಿರುತ್ತೆ, ಮಾರ್ಬಲ್ ಸೈಜ್ ಅಂತ ಹೇಳ್ತೀವಿ, ಅದಕ್ಕಿಂತ ಸ್ವಲ್ಪ ದೊಡ್ಡದಾಗಿರ್ತದೆ. ಈ ಚೆನ್ನಾಗಿ ಕಾಯಿ ಬೆಳವಣಿಗೆ ಇರ್ತದೆ, ಮತ್ತೆ ಕಾಯಿ ಬಲಿತಾಗ್ಲೂ ಶೈನಿಂಗ್ ಇರ್ತದೆ ಒಂಥರ ಈ ಲಘು ಪೋಷಕಾಂಶಗಳು ಇರೋದ್ರಿಂದ. ಮತ್ತೆ ಬೆಳವಣಿಗೆ ಪ್ರಚೋದಕಗಳನ್ನು ಏನಾದ್ರು ಸಿಂಪಡಣೆ ಮಾಡಬೇಕಾಗತ್ತ? ಇದರಲ್ಲಿ ಸಾಮಾನ್ಯವಾಗಿ ಈ ಮಾವಲ್ಲಿ ಆಲ್ಫಾ ನ್ಯಾಪ್ತಾಲ್ ಅಸಿಟಿಕ್ ಆಸಿಡ್ ಅಂತಿದೆ. ಇದನ್ನ ಎಸ್ಪೆಷಲಿ ಈ ಸ್ಟ್ರೆಸ್ ಕಂಡೀಷನ್ ಅಂತ ಹೇಳ್ತೀವಿ ನಾವು, ಒತ್ತಡ ಅಂದ್ರೆ ಈ ಇತ್ತೀಚೆಗೆ 3 ವರ್ಷದಿಂದ ಮಳೆ ಚೆನ್ನಾಗಿ ಆಗ್ತಿದೆ, ಅದು ಏನು ಪ್ರಾಬ್ಲಮ್ ಇಲ್ಲ. ಆದ್ರೆ ಸ್ವಲ್ಪ ಬಿಸಿಲು ಹೆಚ್ಚಾದಾಗ ಈ ಸ್ಟ್ರೆಸ್ ಕಂಡೀಷನ್ ಬಂದಾಗ ಮಾವಿನಲ್ಲಿ ನೋಡಬಹುದು ನೀವು, ಗೋಲಿ ಆಕಾರದಾದಾಗ ಅಥವಾ ಹರಳು ಅಷ್ಟು ಆದಾಗ ಕಾಯಿ ಡ್ರಾಪ್ ಅಂದ್ರೆ ಫ್ರೂಟ್ ಡ್ರಾಪಿಂಗ್ ತುಂಬಾ ಸಿವಿಯರ್ ಇರ್ತದೆ, ಜಾಸ್ತಿ ಇರ್ತದೆ. ಇದನ್ನ ನಾವು ಕಂಟ್ರೋಲ್ ಮಾಡಕ್ಕೆ ನಾವು ಆಲ್ಫಾ ನ್ಯಾಪ್ತಾಲ್ ಅಸಿಟಿಕ್ ಆಸಿಡ್ ಅನ್ನ 1 ಮಿಲಿಯನ್ನ 5 ಲೀಟರ್ ನೀರಿಗೆ ಬೆರೆಸಿ ಸಿಂಪಡಣೆ ಮಾಡ್ಕೋಬೇಕಾಗುತ್ತೆ. ಇದರ ಕಾನ್ಸಂಟ್ರೇಷನ್ ಜಾಸ್ತಿ ಮಾಡಬಾರದು. ರೈತರು ಗಮನದಲ್ಲಿ ಇಟ್ಕೋಬೇಕು, 1 ಮಿಲಿಯನ್ನ 5 ಲೀಟರ್ ನೀರಿಗೆ ಬೆರೆಸಿ ಸಿಂಪಡಣೆ ಮಾಡ್ಕೋಬೇಕು. ಅತಿ ಹೆಚ್ಚು ಕಾನ್ಸಂಟ್ರೇಷನ್ ಆದ್ರೂ ಫ್ರೂಟ್ ಡ್ರಾಪಿಂಗ್ ಜಾಸ್ತಿ ಆಗ್ತದೆ. ಅದರಿಂದ ನೀವು ರೈತರು ಇದನ್ನ ಗಮನದಲ್ಲಿ ಇಟ್ಕೋಬೇಕಾಗತ್ತೆ. ಅಂದ್ರೆ ಈ ಬೆಳೆ ಪ್ರಚೋದಕಗಳನ್ನ ನಾವು ಗೊತ್ತಾದ ಪ್ರಮಾಣದಲ್ಲಿ ಬಳಸ್ಕೋಬೇಕು. ಹೌದು, ಲೋ ಕಾನ್ಸಂಟ್ರೇಷನ್ ಒಂದು ತೀವ್ರತೆಯಲ್ಲೇ ಬಳಸ್ಕೋಬೇಕು ಪ್ರಮಾಣದಲ್ಲಿ. ನಾವು ಏನು ಶಿಫಾರಸು ಮಾಡಿರಲ್ಲ ತಾವು? ಹೌದು, ರೈತರಿಗೆ 0.2 ml ಅಂದ್ರೆ ಅದು ಮೆಷರ್ ಮಾಡೋದು ಸ್ವಲ್ಪ ಕಷ್ಟ ಆಗ್ತದೆ. ಅದರಿಂದ ನಾನು ಹೇಳ್ತಿರೋದು 1 ಮಿಲಿಯನ್ನ 5 ಲೀಟರ್ಗೆ ಅಥವಾ ನಿಮ್ಗೆ 200 ಲೀಟರ್ಗೆ ನಿಮ್ಗೆ 40 ಮಿಲಿ 200 ಲೀಟರ್ ವಾಟರ್ಗೆ ನೀವು 40 ಮಿಲಿಯನ್ನ ಈ ಆಲ್ಫಾ ನ್ಯಾಪ್ತಾಲ್ ಅಸಿಟಿಕ್ ಆಸಿಡ್ ಅಂತ ಇದು ಪ್ಲಾನೋಫಿಕ್ಸ್ ಅಂತ ಸಿಗ್ತದೆ ಮಾರ್ಕೆಟ್ ಅಲ್ಲಿ. ಅದು ಬಿಟ್ರೆ ಇನ್ನೆಲ್ಲೂ ಸಿಗಲ್ಲ. ಕಾಯಿಗಳ ಮೇಲೆ ಸಿಂಪಡಣೆ ಮಾಡಬಹುದು, ಈ ಸಣ್ಣ ಗೋಲಿ ಆಕಾರದಷ್ಟಿದ್ದಾಗ ಸಿಂಪಡಣೆ ಮಾಡಿದ್ರೆ ಕಾಯಿ ಉದುರೋದನ್ನ ನಿಯಂತ್ರಿಸಬಹುದು. ಇದು ಬಹಳ ಮುಖ್ಯ, ಬಹಳ ಮುಖ್ಯವಾದ. ಕೆಲವು ಕಡೆ ಎಲ್ಲ ಸ್ವಲ್ಪ ಈ ಏನ್ ತ್ಯಾಜ್ಯಗಳೆಲ್ಲ ಬಿದ್ದಿರುತ್ತಲ್ಲ ಅದನ್ನ ಕೆಲವರು ಒಟ್ಟುಗೂಡಿಸಿ ಸ್ವಲ್ಪ ಹೊಗೆ ಹಾಕೋದು ಕೂಡ ಮಾಡ್ತಾ ಇರ್ತಾರೆ. ಇದನ್ನ ಟೆಂಪರೇಚರ್ ಜಾಸ್ತಿ ಮಾಡೋದಕ್ಕೆ ಬಟ್ ಇದು ಸಾಮಾನ್ಯವಾಗಿ ರೈತರು ಆಧುನಿಕ ಬೇಸಾಯ ಪದ್ಧತಿಗಳು ಯೂಸ್ ಮಾಡೋರು ಯಾರು ಉಪಯೋಗಿಸಲ್ಲ. ಬಟ್ ಕೆಲವರು ಆರ್ಗ್ಯಾನಿಕ್ ಫಾರ್ಮಿಂಗ್ ಆತರ ಇದು ಮಾಡೋರು ಮಾಡ್ತಾರೆ, ರೈತರು ಇರ್ತಾರೆ ಕೆಲವರು ಕಲ್ಟಿವೇಶನ್. ಮತ್ತೆ ಎಲ್ಲಿ ಒಂದು ನೀರಿನ ಒಂದು ಸೌಲಭ್ಯ ಇರುತ್ತಲ್ಲ ಅಂತವ್ರು ನೀರು ಕೊಡೋದು ಅವಶ್ಯಕತೆ ಇದ್ದಾಗ ಒಳ್ಳೇದು ಅಂತೀರಾ ಈ ಕಾಯಿಗಳು ಅಭಿವೃದ್ಧಿ ಆಗುವಾಗ? ಹೌದು ಹೌದು, ಈ ಮಾವಿನಲ್ಲಿ ಒಂದು ಪರ್ಸೆಪ್ಷನ್, ಈ ಕೆಲವು ರೈತರು ಏನ ಮಾಡ್ತಾರೆ ಅಂದ್ರೆ ನೀರನ್ನು ಕೊಟ್ರೆ ಕಾಯಿ ಉದುರು ಹೋಗ್ಬಿಡ್ತದೆ ಅಂತ. ಆತರ ಇಲ್ಲ, ಹೂವು ಬಿಟ್ಟ ಮೇಲೆ ಈ ಕಾಯಿ ಕಚ್ಚಿದ ಮೇಲೆ ಗ್ರಾಜುವಲ್ ಆಗಿ ಅಂತ ಹೇಳ್ತೀವಿ ಸ್ಲೋ ಆಗಿ ಈ ಎಷ್ಟು ಬೇಕೋ ಅಷ್ಟು ನೀರನ್ನ ಕೊಡ್ತಾ ಹೋದ್ರೆ ರೈತರಿಗೆ ತುಂಬಾ ಕಾಯಿಗಳು ಕಚ್ಚಿ ತುಂಬಾ ಒಳ್ಳೆ ಬೆಳವಣಿಗೆ ಆಗಿ ರೈತರಿಗೆ ತುಂಬಾ ಆದಾಯ ಬರ್ತದೆ. ಅದೇ ನೀವು ಸಡನ್ ಆಗಿ ನೀವು ರೈತರ ಹಠಾತ್ ಆಗಿ ನೀರನ್ನ ಹಾಯಿಸಿದಾಗ ಕಾಯಿ ಉದುರೋ ಸಾಧ್ಯತೆ ಅತಿ ಹೆಚ್ಚಾಗಿರ್ತಕ್ಕಂಥದ್ದು. ಆ ಸ್ಟ್ರೆಸ್ ಅಂತ ಹೇಳ್ತೀವಿ ನಾವು, ಒಂದು ಶಾಕ್ ಕೊಟ್ಟಂಗೆ ನೀರು ಅದು ಒಣಗಿತಾ ಇರೋ ಇದು ಬೆಳೆಗೆ ಸಡನ್ ಆಗಿ ನೀರು ಕೊಟ್ಟಾಗ ಶಾಕ್ ತರ ಆಗ್ತದೆ ಟ್ರೀಟ್ಮೆಂಟ್, ಕಾಯಿಗೆ ಬಿದ್ದೋಗ ಉದುರೋಗೋ ಸಾಧ್ಯತೆ ತುಂಬಾ ಇರ್ತದೆ. ಅದು ಗ್ರಾಜುವಲ್ ಆಗಿ ನೀವು ಕೊಡ್ತಾ ಹೋದ್ರೆ ರೈತರು ಇದು ಕಾಯಿ ತುಂಬಾ ಚೆನ್ನಾಗಿ ಬೆಳವಣಿಗೆ ಆಗ್ತದೆ, ಒಳ್ಳೆ ಇಳುವರಿಯನ್ನ ರೈತರಿಗೆ ಸಿಗ್ತಕ್ಕಂಥದ್ದು. ಮತ್ತೆ ಈ ಸ್ಪಾಂಜಿ ಅಂಗಾಂಶ ಅಂತ ನಾವು ಕೇಳ್ತಾ ಇರ್ತೀವಿ ಕೆಲವು, ವಿಶೇಷವಾಗಿ ಬಾದಾಮಿ ತಳಿನಲ್ಲಿ, ಅದಕ್ಕೂ ಏನಾದರೂ ಮುಂಜಾಗ್ರತೆ ವಹಿಸಬಹುದಾ ನಮ್ಮ ರೈತರು? ಹೌದು, ಈ ತರ ಮಾಡೋದ್ರಿಂದ ಈ ಸ್ಪಾಂಜಿ ಟಿಶ್ಯೂ ಸಾಮಾನ್ಯವಾಗಿ ಬಾದಾಮಿ ಅಥವಾ ಆಲ್ಫಾನ್ಸ್ ಅಂತ ಏನ್ ಹೇಳ್ತೀವಿ ಆ ತಳಿಗಳಲ್ಲಿ ಹೆಚ್ಚಾಗಿ ಬರ್ತಕ್ಕಂಥದ್ದು. ಸೊ ಇದು ಸ್ಪಾಂಜಿ ಟಿಶ್ಯೂ ಅಂತ ನಾವೇನ್ ಹೇಳ್ತೀವಿ ಅದಕ್ಕೆ ಇದೇ ಕಾರಣ ಅಂತ ನಾವು ಇನ್ನು ಪತ್ತೆ ಹಚ್ಚಕ್ಕಾಗಿಲ್ಲ. ಅದರಿಂದ ಈ ಲಘು ಪೋಷಕಾಂಶ ಲೈಕ್ ಕ್ಯಾಲ್ಸಿಯಮ್ ಮತ್ತೆ ಈ ಬೋರಾನು, ಈ ಲಘು ಪೋಷಕಾಂಶಗಳನ್ನು ಕೊಟ್ಟು ಸತುಗಳನ್ನು ಕೊಟ್ಟು ಅದರ ಜೊತೆಗೆ ನಾನು ಹೇಳದಲ್ಲ ಈಗಾಗಲೇ ನೀರು ಹಾಯಿಸೋದು, ನೀರು ಫ್ರೂಟ್ ಸೆಟ್ ಆದಾಗ್ಲಿಂದ ನೀರು ಹಾಯಿಸಿದ್ರೆ ಸ್ಪಾಂಜಿ ಟಿಶ್ಯೂ ಅನ್ನ ನಾವು ರೈತರು ನಿರ್ವಹಣೆ ಮಾಡಬಹುದು. ಅಂದ್ರೆ ಜೊಂಡು ಅಂಗಾಂಶ ಅಲ್ಲಿ ಅಭಿವೃದ್ಧಿ ಕಮ್ಮಿ ಆಗ್ತದೆ. ಈ ತರ ಸ್ವಲ್ಪ ತೇವಾಂಶ ಪ್ರಮಾಣ ಇದ್ರೆ, ತೇವಾಂಶ ಮತ್ತು ಈ ಲಘು ಪೋಷಕಾಂಶಗಳು ತುಂಬಾ ಇಂಪಾರ್ಟೆಂಟ್. ಸುಣ್ಣದ ಅಂಶ ಬಹಳ ಮುಖ್ಯ, ಸುಣ್ಣ ಅದರಲ್ಲೂ ನಿಮ್ಗೆ ಕ್ಯಾಲ್ಸಿಯಂ ಅಂಶ ತುಂಬಾ ಇಂಪಾರ್ಟೆಂಟ್. ಅಂದ್ರೆ ಹಣ್ಣುಗಳಲ್ಲಿ ತೇವಾಂಶ ಕಡಿಮೆ ಆದ್ರೆ ಅಲ್ಲಿ ಅವಾಗ ಈ ಅಂಗಾಂಶ ಬರೋ ಸಾಧ್ಯತೆ ಜಾಸ್ತಿ, ಸ್ಪಾಂಜಿ ಟಿಶ್ಯೂ ಹೆಚ್ಚಾಗಿ ಬರ್ತಕ್ಕಂತ. ಅಂದ್ರೆ ಈ ಓಟೆ ಮತ್ತೆ ಈ ತಿರುಳು ಇರ್ತದಲ್ಲ ಅದರಲ್ಲಿ ಗ್ಯಾಪ್ ಬಂದಾಗ ಅದನ್ನ ನಾವು ಸ್ಪಾಂಜಿ ಟಿಶ್ಯೂ ಅಂತ ಹೇಳ್ತೀವಿ. ಅದು ಒಂಥರ ಅದ್ ಗ್ಯಾಪ್ ಬರಬಾರದು. ಅದು ಗ್ಯಾಪ್ ಯಾವಾಗ ಬರ್ತದೆ ಅಂದ್ರೆ ಈ ನೀರಿನ ತೇವಾಂಶ ಕಮ್ಮಿ ಆಗಿದ್ದು ಇದೊಂಥರ ತಿರುಳು ಅಲ್ಲಲ್ಲೇ ಗಟ್ಟಿ ಆಗ್ತಾ ಹೋಗ್ಬಿಡ್ತದೆ. ಈ ವಾಟೆಗೆ ತಿರುಳು ಅಂಟುಕೊಂಡಿದ್ರೆ ಬೆಳವಣಿಗೆ ಕರೆಕ್ಟ್ ಆಗಿ ಆಗ್ತಿರುತ್ತದೆ, ಅದಕ್ಕೂ ವಾಟೆಗೆ ಮತ್ತೆ ತಿರುಳಿಗೂ ಗ್ಯಾಪ್ ಬಂದಾಗ ಅದು ಬೆಳವಣಿಗೆ ಆಗಲ್ಲ, ಅಲ್ಲಿ ಒಂಥರ ವೈಟ್ ಕಲರ್ ಇದಾಗ್ಬಿಟ್ಟು ಅದರಲ್ಲೂ ನಿಮ್ಗೆ ಬಾದಾಮಿಯಲ್ಲಿ ತೀವ್ರತೆ ಅತಿ ಹೆಚ್ಚು. ಮಲ್ಲಿಕಾದಲ್ಲೂ ಬರ್ತದೆ ಬಟ್ ಬಾದಾಮಿಯಲ್ಲಿ ಅತಿ ಹೆಚ್ಚಾಗಿ ಬರ್ತಕ್ಕಂಥ. ಅದರಿಂದ ಸ್ವಲ್ಪ ಮಟ್ಟಿಗೆ ಈ ಲಘು ಪೋಷಕಾಂಶಗಳು ಮತ್ತೆ ತೇವಾಂಶ ಇದು ಕಾಪಾಡೋದು ಬಹಳ ಮುಖ್ಯ, ಬಹಳ ಮುಖ್ಯ. ರೈತ ಬಾಂಧವರೇ, ತಮಗೆ ಮಾವಿನ ಬೆಳೆಯಲ್ಲಿ ಹೂವಿನ ಒಂದು ಹಂತದಲ್ಲಿ, ಹೂವಿನ ನಂತರ ಈ ಕಾಯಿ ಕಚ್ಚುವಂತಹ ಕಾಯಿ ಅಭಿವೃದ್ಧಿ ಆಗುವಂತಹ ಹಂತದಲ್ಲಿ ಏನಾದರೂ ತಮಗೆ ಅದರ ಬಗ್ಗೆ ಮಾಹಿತಿ ಬೇಕಾದರೆ ತಾವು ಡಾಕ್ಟರ್ ಜಿ ಕೇಶವರೆಡ್ಡಿ ಅವರನ್ನ ಅವರ ಮೊಬೈಲ್ ದೂರವಾಣಿಯಲ್ಲಿ ಸಂಪರ್ಕಿಸಿ ಕೂಡ ಮಾಹಿತಿಯನ್ನು ಪಡ್ಕೋಬಹುದು. ಅವರ ದೂರವಾಣಿ ಸಂಖ್ಯೆ ಹೀಗಿದೆ: 9845030397. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 9845 4530398 7 ತುಂಬಾ ಸಂತೋಷ ಡಾಕ್ಟರ್ ಕೇಶವರೆಡ್ಡಿ ಅವರೇ, ತಾವಿದುವರೆಗೂ ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಮಾವಿನಲ್ಲಿ ಈ ಹೂ ಬಿಡುವಂತಹ ಒಂದು ಹಂತದಲ್ಲಿ, ಅನಂತರ ಈ ಕಾಯಿ ಕಚ್ಚುವಂತಹ ಹಂತದಲ್ಲಿ ಬರುವಂತಹ ಸಮಸ್ಯೆಗಳು, ಅವುಗಳಿಗೆ ಯಾವ ರೀತಿಯಾದಂತಹ ಒಂದು ಕ್ರಮಗಳನ್ನು ನಮ್ಮ ರೈತ ಬಾಂಧವರು ಕೈಗೊಳ್ಳಬೇಕಾಗತ್ತೆ ಅನ್ನೋದ್ರ ಬಗ್ಗೆ ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದಾರೆ. ನಿಮಗೆ ತುಂಬಾ ಧನ್ಯವಾದಗಳು, ನಮಸ್ಕಾರ. ಧನ್ಯವಾದಗಳು. ಕೇಳುಗರೆ, ಇದುವರೆಗೂ ಹೂವು ಮತ್ತು ಕಾಯಿ ಹಂತದಲ್ಲಿ ಮಾವಿನ ಬೆಳೆ ನಿರ್ವಹಣೆ ಕುರಿತು ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯದ ಕೃಷಿ ಕೀಟಶಾಸ್ತ್ರ ಸಹಾಯಕ ಪ್ರಾಧ್ಯಾಪಕರಾದ ಡಾ ಜಿ ಕೇಶವರೆಡ್ಡಿ ಅವರೊಂದಿಗೆ ಸಂದರ್ಶನ ಕೇಳಿದ್ರಿ. ಇವರನ್ನು ಸಂದರ್ಶಿಸಿದವರು ಪಿಎಂ ಜಗದೀಶ್. ಡಾಕ್ಟ್ರೆ, ನಂಗೆ ಸಕ್ಕರೆ ಕಾಯಿಲೆ ಇದೆ, ಹಾಗಾದ್ರೆ ನಂಗೆ ಸಾಂಕ್ರಾಮಿಕ ರೋಗ ಬಂದೇ ಬರುತ್ತಾ? ಸಕ್ಕರೆ ಕಾಯಿಲೆ ಇರುವವರಿಗೆ ರೋಗ ನಿರೋಧಕ ಶಕ್ತಿ ಕಡಿಮೆ ಇರುತ್ತೆ, ಹಾಗಾಗಿ ಟಿಬಿ ರೋಗ ತಗುಲುವುದು 3 ಪಟ್ಟು ಜಾಸ್ತಿ ಇರುತ್ತೆ. ಹಾಗಾದ್ರೆ ನಾನೇನ್ ಮಾಡ್ಬೇಕು ಡಾಕ್ಟ್ರೆ? ಟಿಬಿ ರೋಗ ಲಕ್ಷಣಗಳಾದ ಕೆಮ್ಮು, ತೂಕ ಕಡಿಮೆ ಆಗೋದು, ರಾತ್ರಿ ಜ್ವರ, ಕಫದ ಜೊತೆಗೆ ರಕ್ತ, ಇಂತಹ ಯಾವುದೇ ಲಕ್ಷಣ ಇದ್ದಲ್ಲಿ ತಕ್ಷಣ ಟಿಬಿ ರೋಗದ ಪರೀಕ್ಷೆ ಮಾಡಿಸು. ಸಕಾಲಿಕ